ಹಂತಿ ಪದಗಳಂದ್ರೆ ಏನು, ಯಾವಾಗ ಆಡ್ತಿದ್ರು ಅವು? ಅಂತಿ ಕಟ್ಟಿದಾಗ ಆಡ್ತಿದ್ದೀವಿ ಸರ್, ಅಂತಿ ಕಟ್ಟಿಗೆ ಅಂತಾನೆ ಆಡ್ತಿದ್ದೀವಿ, ತಿರುಗಿ ಅಂತಾನೆ, ಒತ್ತಡಿಗೆ 9, ಒತ್ತಡಿಗೆ 8, 10 ಹಿಂಗೆ ಕಟ್ತಿದ್ವಿ ರೀ. ಜ್ವಾಳ ರೆಡಿ, ಜ್ವಾಳ ಅಂತಿಂತ ಬರ್ತದ್ರಿ, ಚಜ್ಜಿ ಅವ್ನ ತುಳ್ಸಕ್ಕ ಅಂತಿ ಪದ ಬೆಳೆ ಬೆಳ್ತಾನೆ ಹೊಡಿತಿದ್ವಿ. ಬೆಳೆತಾನೆ 4 ಗಂಟೆಗೆ ಬರ್ತಿದ್ವಿ, 4 ಗಂಟೆಗೆ 5 ಗಂಟೆಗೆ 6 ಗಂಟೆಗೆ ಹಿಂಗೆ ಬರ್ತಿದ್ವಿ ಅಂತ ಬೆಳೆತಾನ. ಈಗ ಹಂತಿ ಸಂಸ್ಕೃತಿ ಹೋಯ್ತು. ಅಂತೂ ಹೋತು ಗುಂಡು ಬಂದು ರೀ, ಆಮೇಲೆ ಗುಂಡುನು ಹೋದ್ವಿ. ಈಗ ಮಿಷನ್, ನಾನು ಮಿಷನ್ ತಂದು ನಾನು ಜಗ್ಗ ಹಾಕೀನಿ ಓಹೋ, ಈಗ ಮಿಷಿನ್ ಒಂದು ಹತ್ತು ಬಂದ್ಬಿಟ್ಟಿದೆ. ವರ್ಷದಿಂದ. ಈಗ ಹಂತಿ ಹಾಡು ಆಡೋರು ಇಲ್ಲ. ಇಲ್ಲ ಅಂತಿ ಆಡೋರಿಲ್ಲ, ಭಜನೆ ಹಾಡೋರು ಅಂತ ಅದಾರ, ಅವ್ರೊಂದು ಹಲೆ ಬರಕ್ ಹೊರ್ರಿ ಭಜನೆಗೆ. ಈಗ ಭಜನೆ ಹಾಡೋರು ಉಳ್ದಿದಾರೆ, ಅವ್ರು ಉಳ್ದಾರ ಹೋಗ್ತಾರೆ. ಸ್ವಲ್ಪ ಅದಾರ, ಇದು ನಮ್ಮಂತರಿಗಂತ ನೆನಪು ಹೋಗ್ಬಿಟ್ಟಿ. ಈಗ ಹಾಡೋದಂಗಿಲ್ಲ, ಪೆಟ್ಟಿಗೆ ಬಾರ್ಸೋದಂದ ಮಾಡ್ತೀವಿ. ಯಾವಾಗ ಹೋಗಿ ಕಾದ್ರೆ ಭಜನೆ ಕುಂತ್ಕೊಂಡು ಗುಡಿ ಕುಂತ್ಕೊಂಡು ಪೆಟ್ಟಿಗೆ ಬರ್ತೀವಿ, ಹಾಡೋದಿಲ್ಲ. ಅವ್ರು ಹಾಡ್ತಾರೆ, ಎಲ್ಲ ಮಾಡ್ಕೊಂಡು ಹೋಗಿ ಬಂದ್ಬಿಡ್ತಾರೆ ಜಾತಿ ಬಸ್ಸಿನಿಂದ. ಹನುಮಪ್ಪ ನಿಮ್ಮ ಹೆಸರು. ಹ್ಞೂ ರೀ, ವ್ಯವಸಾಯ? ವ್ಯವಸಾಯ 4 ಎತ್ಕಟ್ಟು ಒಕ್ಕಲ್ತನ ಮಾಡೀನಿ ರೀ ನಾನು. ಮತ್ತೆ ಈಗ ಅಂತಿಂತರನ್ನ ಕೂಲಿಯರ್ನ ಕರ್ಕೊಂಡು ಗಳೆ ಹೊಡಿತೀನಿ ರೀ. ನಮ್ಮ ಅಣ್ಣ ನಾನು ಇಬ್ರು ಇದ್ದೀವಿ ರೀ. ನಮ್ಮ ಅಣ್ಣ ಗಳೆ ಭಾಳ ಹೊಡಿತಿದ್ದಿಲ್ಲ, ಅದು ನಷ್ಟದಿಲ್ಲ, ಆ ತಿರಿದನ ಮಾಡ್ತಿದ್ನ. ಮತ್ತೆ ಅದನ್ನ ತರದ ತಂದು ಕೊಡೋದು, ನಮ್ಗೆ ಏನು ಬೇಕಂದ್ರೆ ಕೇಳಿ ತಂದು ಕೊಡ್ತದಂತ. ಮತ್ತೆ ಗಟ್ಟಿ ಕುಂಟಿ ಹೊಡಿಬೇಕಾದ್ರೆ 4-5 ಮಂದಿ ಕೂಲಿಯರ್ ಮಾಡ್ಕೊಂತಿದ್ದೀನಿ ರೀ, ಕೂಲಿಯರ್ ಹೊಡಿತಿದ್ದೀನಿ ರೀ. ಮತ್ತೆ ನಮ್ಮ ಅಣ್ಣ ಬಂದ ಇವತ್ತು ಅದನ್ನ ಬ್ಯಾಡ್ಲೆ ಇದ್ ಬ್ಯಾಡ್ಲೆ ಅದು ಹೆಂಗ ಹೇಳ್ತಾನೆ ಕೇಳ್ತಿದ್ದೀವಿ ನಾವು. ನಮ್ಮ ಅಪ್ಪ ನಮ್ಮ ಅಣ್ಣ ಹೇಳಿದ ಮಾತು ಕೇಳ್ತಿದ್ವಿ. ಮತ್ತೆ ಗಳೆ ಹೊಡಿಯೋದು ನಾವ, ಗೊಬ್ಬರ ಏರೋದು ನಾವ, ಮತ್ತೆ ಎಲ್ಲಿಗಾರ ಹೋಗ್ಬೇಕಾದ್ನಪ್ಪ ಅಂದ್ರೆ ಇವು ಕಾಳು ಪೀಳು ಇವು ಮನೆಗೆ ಇರ್ದಲ್ರಿ, ಭಾಳ ತಕ ಆಗ್ಯೋಕ ಹಾಕಿರ್ತದ್ವಿ ರೀ. ಉಳ್ಳಿ ಪೀಳಿ ಅವನ ನೆಲ್ಲ ಉಳ್ಳಿ, ಮತ್ತೆ ಅವ್ನ ಮಾರ್ಬೇಕಾದ್ನಪ್ಪ ಅಂದ್ರೆ ಚೀಲಕ್ಕೆ ತುಂಬಿಕೊಂಡು ಹೋಸನ ದೋಸ್ತರನ್ನ ಕರ್ಕೊಂಬಂದು ಚೀಲ ಕೊಟ್ಟು 3-4 ಬಂಡಿ ಕೊಪ್ಪಕ್ಕೆ ಕಡ್ಕೊಂಡು ಕುಂದಿವಿ. ಈ ಬಳತಕ ಹಾಗೆ ಅವು ಐದ ಬನ್ನಿ ಹೋದ ಆಗ ಮುಚ್ಚಿಬಿಟ್ರಿ ನಾನು, 8 ಆಗ ಮುಚ್ಚಿನಿ, 8 ಅಗೇವಿತ್ತು. 8 ಆಗ್ಯಾವ್ದು. 70-80 ಚೀಲ ಜೋಳ ಹಾಕಿದ್ವಿ ರೀ, 70-80 ಚೀಲ ನೆಲ್ಲ ಹಾಕಿದ್ವಿ ರೀ, ಅಷ್ಟು ನಲವತ್ತು ಹಾಗೆವನ್ನೆಲ್ಲ ಇಡ್ತಿದ್ರಿ. ಆಗ್ಯಾವ್ದು ಇಡ್ತಿದ್ರಿ. ವಾರಕ್ಕೊಮ್ಮೆ ಸೋಮವಾರಕ್ಕೊಮ್ಮೆ ತಂಗತಿದ್ರಿ. ಸೋಮವಾರಕ್ಕೊಮ್ಮೆ ನಮ್ಮನೆ ನಮ್ಮವನಾರ ಏ ಆಗ್ಯ ತೆಗಿರ್ಲಿಲ್ಲ ಬಳತಕ ದೊಡ್ಡದ ಹಾಗೆ ದೊಡ್ಡದ ಆಗ್ಯಾವ ಭಾಳ ದೊಡ್ಡದಾಕತ್ತಲ್ಲ. ಅದೇ 2 ಸ್ವಲ್ಪ ಚಿಕಡಿ 4 ಚೀಲ ಚಿಕಡಿ ಅಷ್ಟೇ ಅಷ್ಟೇ ಅಷ್ಟೇ ಹ್ಞೂ ಅಷ್ಟೇ. ಅಷ್ಟೇ ನೆಲದ ಒಳಗಡೆ ಇರ್ತಿತ್ತು. ಇರ್ತದ್ರಿ, ಅದಕ್ಕೆ ಬಂಡಿ ಹಾಕಿ ಮುಚ್ಚಿ ಮ್ಯಾಲ ಮಣ್ಣು ಹಾಕಿ ನೀರು ಹಾಕಿ ಬಿಡ್ತಾರೆ. ಅದು ಮನೆ ಒಳಗನ ಅಲ್ರಿ ಹೊರಗ ಬಳತ್ ಒಳಗ ಬಳತ ಒಳಗೆ ಒಳಗ ಆಗ್ಯಾವ ಹೊರಗ ಹಂಗದ. ಹಾಗೆ ಹೊರಗಡೆಗೆ. ಎಲ್ಲರ ಮನೆ ಮುಂದೆ ಇರ್ತಿದ್ವಾ? ಎಲ್ಲರಿಗೂ ಸರಸಾಗ್ತಿರ್ತದ್ರಿ. ಮತ್ತೆ ಯಾರು ಈಗ ಯಾರು ಈಗ ನಿಮ್ಮನೆ ಯಾರು ಗೊತ್ತಿಲ್ಲ ಅಂದ್ರೆ ಅದನ್ನ ತೆಗಿಯಕ ನಾವು ಕೂತಿ ನಮ್ಮ ತೆಗಿಯಕ ಅವ್ರು ಅವ್ರು ಬರ್ತಿದ್ರು. ಹ್ಞೂ ಬರ್ತಿದ್ರಿ, ಹಿಂಗ್ ಮಾಡ್ತಿದ್ರಿ. ಮತ್ತೆ ಎತ್ತ ಪಿತ್ತ ನಾವು ಇವತ್ತು ಎಲ್ಲಿಗಾರ ಹೋಗ್ಬೇಕಂದಪ್ಪ ಅವ್ರ ಎತ್ತ ನಾವು ಕಾಯ್ತಿದ್ವಿ, ನಮ್ಮ ಎತ್ತ ಅವ್ರು ಕಾಯ್ತಿದ್ರು. ಒಟ್ಟ ಹೊಂದಾಣಿಕೆ ಮೇಲೆ ಹೋಗಿದ್ರು ಹಂಗ ಕೂಡು ಕೂಡು ಬಾಳು ಕೂಡು ಬಾಳು ಹಿಂಗ. ಹೊಂದಾಣಿಕೆ ಬಾಳ್ಕೋ ರೈತರದ್ದು. ಈಗ ಏನಾರ ಕಟ್ಗಿ ಪಿಟಿಗಿ ಇಲ್ಲಂದ್ರೆ ಮನೆ ನಮ್ಮವ್ರ ಕಟ್ಟಿಗೆ ಇಲ್ಲ ಗುಡ್ಡು ಹೋಗಿ ಕಟ್ಗಿ ಕಡ್ಕೊಂಬಂದು ಅಷ್ಟೇಳಿ ಆಗ್ತಿದ್ವಿ. ಎಲ್ಲಾರು ಅವ್ರದ್ದೊಂದಿನ ನಮ್ದು ಸೋಮಾರ ಕಂಬ್ರಿ ಅದು ಫಿಕ್ಸ್. ಯಾರು ಒಬ್ರು ಸೋಮಾರ ದಿನ ಅವತ್ತು ಹೋಗ್ಬೇಕು, ಕಡಿಯಕನ ಹೋಗ್ಬೇಕು, ಸೀಳಕನ ಹೋಗ್ಬೇಕು. ಮತ್ತೆ ಲಗ್ನ ಇದ್ನಪ್ಪ ಅಂದ್ರೆ ಮತ್ತೆ 4-5 ಬಂಡಿ ಇತ್ತಂತ ಸೇಳ್ತಿದ್ವಿ. ಎಷ್ಟೆಕರೆ ಇದೆ ಭೂಮಿ ನಿಮ್ದು? ನಮ್ದು 16-18 ಎಕರೆ. 16-18 ಎಕರೆ ಇದೆ. ಏನೇನ್ ಬೆಳಿತಾ ಇದ್ರಿ? ನಾನು ಈಗ ಸದ್ಯಕ್ಕ ನೋಡ್ರಿ ತೊಗರಿ ಬೆಳಿತೀನಿ, ಮೆಕ್ಕೆಜೋಳ ಬೆಳಿತೀನಿ, ನೆಲ್ಲು ಬೆಳಿತೀನಿ, ಮತ್ತೆ ಮಾವಿನ ಗಿಡ ಅಂತ ಇದ್ದದ್ದೇ ಐತೆ, ಮಾವಿನ ತೋಟನೂ ಇದೆ. ಮಾವಿನ ತೋಟ ಐತ್ರಿ 4 ಎಕರೆ. ನಿಮಗೆ ಬೇಕಾಗುವಂತ ಆಹಾರಕ್ಕೆ ಏನ್ ಬೇಕೋ ಅದನ್ನ ಬೆಳಿತೀರಾ? ಅನ್ನ ಬೆಳಿತೀವಿ. ನೆಲ್ಲು, ಜೋಳ. ಹ್ಮ್ ಜೋಳ ನೆಲ್ಲು ಈಗ ಆಗಿ ಬರ್ತಾರೆ, ಅದನ್ನು ಊಟಿ ಬರಲು ಬರ್ತಾರೆ. ಜೋಳ ಅಂತ ಈಗ ಬಿಟ್ಟು ಬಿಟ್ಟಿರಿ, ಹುಳ ಹತ್ತಾವಂತೀರಿ ಮನೆಗೆ, ಯಾಕೆ ಮನೆಗೆ ಇಟ್ಟರೆ ಹುಳ ಅಯ್ಯೂ ಜಾಸ್ತಿ ಆಗ್ತದೆ? ಹಾಗೆ ಇಲ್ಲ ಈಗ. ಅದಕ್ಕೆ ಮೆಕ್ಕೆಜೋಳ ಬೆಳಿತೀವ್ರಿ. ಮತ್ತೆ ಅವನ ಹಾಗೆ ಒಲ್ಲಿ ಇಟ್ಟಾಗ ಜೋಳಕ್ಕೆ ಹುಳ ಹತ್ತಿರ್ಲಿಲ್ಲ. ಹುಳ ಹತ್ತಂಗಲ್ ರೀ ಏನಿಲ್ಲ. ಓಹೋ ಹ್ಮ್ ಮತ್ತೆ ಚೊಲೋ ಹಾಕದ್ ಜೋಳ ಅದ್ರಾಗ. ಮತ್ತೆ ನಾವು ಅದ್ರಾಗ ಆಗದ ಕಿಳದ ತೋರ್ತಿದ್ವಿ, ಮತ್ತೆ ಹಡೆ ಕಿಳದ ಪುಟ್ಟಿ ತಂಗ ತುಂಬ ತುಂಬಿ ಕೊಡ್ತಿದ್ವಿ. ಮ್ಯಾಲ ತಾಳ್ಪಲ್ಲಿ ಮೇಲೆ ಹಾಕ್ಯಂದ್ ನಮ್ಗೆ 4 ಚೀಲ 2 ಚೀಲ 1 ಚೀಲ ಹಿಂಗ್ ತಗೊಂಡ್ ಮತ್ತೆ ವಾಳಿ ಬಂಡಿ ಹಾಕಿ ಮುಚ್ಚಿಕೊಡ್ತೀವಿ. 3-4 ಚೀಲ ಮಾಡ್ತಿದ್ವಿ. ಓ ಹಂಗೆ. ಹ್ಮ್ ಮತ್ತೆ ಲಾಸ್ಟ್ ಆಗ್ಯಾವ ಜಾಡ್ಸ್ಬೇಕಂದ್ರೆ ಅವತ್ತು ಆಗ್ಯಾವ ಜಾಡ್ಸಿದ್ದೇನೆ ಅಷ್ಟನ್ನ ಜಾಡ್ಸಿ ಅಂದ್ರೆ ಅಷ್ಟನ್ನ ತೊಳೆದು ಅದನ್ನ ಮುಚ್ಚಿ ಅವತ್ತು ರಾತ್ರಿ ಸೊಂಗಟಿ ಮಡ್ಕೊಂಡಾಗ ಅದು ದೀಪ ಹಾಕ್ಯಂಬರು, ಧೂಪ ಪೂಜೆ ಮಾಡ್ತಿದ್ರಿ? ಪೂಜೆ ಮಾಡ್ಕೊಂಬರು ಆಗ್ಯಾವಕ್ಕ ನಮ್ದು ಹಂಗಿತ್ತು ಅವಾಗ. ಹಗೆಯುವುದರಲ್ಲಿ ಜೋಳ ಇಟ್ಟರೆ ಎಷ್ಟು ವರ್ಷದವರೆಗೆ? 1 ವರ್ಷ ಆಗ್ತಿತ್ತ ನಿಮಗೆ ಕಳಕ್ರಿ? 6 ತಿಂಗಳಾಗತ್ತೆ. 6 ತಿಂಗಳಾಗ್ತದೆ. ಇದಾದಿಂದಾಗ ರಾಶಿ ಮಾಡ್ತಿದ್ವಿ ರೀ. ಜನವರಿ ಫೆಬ್ರವರಿ ರಾಶಿ ಮಾಡಿದ್ನಪ್ಪ ಅವ್ರು ಏನ್ ಮಾಡ್ತೀವಿ ರೀ, ತಗೊಂಡೋಗಿ ಆಗ್ಯಾಕ ಆಗ್ತಿದ್ವಿ ರೀ. ಮಳೆಗಾಲ ಬರ್ತಾವಲ್ರಿ, ಮಾರ್ನಮ್ಮಿ ಇಚ್ಚಕಿನ ಪಂಚಮಿ, ಪಂಚಮಿ ಆಟತ್ತಿಗೆ ಖಾಲಿ ಮಾಡ್ತಿದ್ವಿ. ಯಾಕಂದ್ರೆ ಮತ್ತೆ ಮಳೆ ಬಡ್ದಪ್ಪ ಊಟಿ ಬಂದ್ರೆ ನೀರು ಬಂದ್ಬಿಡ್ತು. ನೀರು ಬಂದ್ರೆ ಒಮ್ಮೊಮ್ಮೆ ನೀರು ಬಂದವ್ರು ಜಗ್ಸೆಲ್ಲ ಬಂದವ್ ನಮ್ಮ ಮೈದ ಕೆಟ್ಟೋಗಿದ್ದವೆ. ಕೆಟ್ಟ ಹೋಗಿದ್ದಿಲ್ಲ ರೀ, ಭಾಳ ಬರ್ದಿಲ್ಲ, ತಗೊಂಡೋಗಿ ಮಳಿಗೆ ಮೇಲೆ ಪಿಳಿ ಮೇಲೆ ಒಣಸಿಬಿಡ್ತಿದ್ವಿ. ಬೇಸ್ ಕೊಡ್ತಿದ್ರಿ? ಒಣಸಿ ಹೋಗಿ ಕೊಬ್ಬರಿ ಹೋಗಿ ಆ ಮಾರ್ಕೆ ಬಂದ್ಬಿಡ್ತು ಕೆಟ್ಟ ಹೋಗ್ ಏನ್ರಿ. ಈಗ ಹಾಗೆ ಹೋಯ್ತು. ಈಗ ಹಾಗೆ ಹೋಯ್ತು ಬಳ ಜೋಳ ಸ್ಟಾಕ್ ಮಾಡ್ಕೊಳ್ಳಕ್ ಆಗೋದಿಲ್ಲ, ಹ್ಮ್ ಹಾಗಾಗಿ ಜೋಳ ಬೆಳೆಯೋದನ್ನು ಕಡಿಮೆ ಮಾಡ್ತಾ ಇದ್ದಾರೆ. ಕಡಿಮೆ ಆಗೈತೆ, ಎಲ್ಲರಲ್ಲಿ ಕಡಿಮೆ ಆಗೈತೆ. ಯಾರಿಗೆ ಹೋಗ್ನ ಜೋಳ ತಗೊಂಡ್ಬಿಡ್ಬಾರ್ದು, ಬೇಗರಿಗೆ ಸಂಬಂಧಿಕರಿಗೆ ಅಲ್ಲಿಗೆ ಹೋಗಿ. ತಗೊಂಬರ್ತಾವ್ರಿ. ಎಲ್ಲಿ ಹೋಗ್ತೀರ ನೀವು ಜೋಳ ಖರೀದಿಗೆ? ಜೋಳ ಖರೀದಿಗೆ ನಾವು ದಲ್ಲಾಳಿ ಅಂಗಡಿಗೆ ಹೋಗ್ರಿ, ನಮ್ಮ ಅಜ್ಜ ದಲ್ಲಾಳಿ ಅಂಗಡಿ ಇರ್ತಾರ, ಚಲೋ ಜೋಳ ಬಂದ ಬಂದು ಆತ್ನ ಫೋನ್ ಮಾಡ್ಬಿಡ್ತಾನ ನನಗ ಹನುಮಂತ ಅಜ್ಜ, ಚಲೋ ಜೋಳ ಬಂದ ಹೋಯ್ ಅಂತ. ಚಲೋ ಜೋಳ ಅಂದ್ರೆ ಯಾವ್ದಪ್ಪ? ಬಿಳಿ ಜೋಳದಾಗ ಅದೇನ ಹೇಳ್ತಾನ ನಮ್ಮ ಅಜ್ಜ ಹೇಳ್ತಾನ ಅಂತ, ಇವು ಚಲೋ ಅದಾವ ಹೋಯ್ ಅಂದ್ರೆ ಅದೇ ಊಟಕ್ಕೆಲ್ಲ ಚೆನ್ನಾಗಿರ್ತದೆ. ಹ್ಮ್ ಆತ ಹೇಳಿದ ಮ್ಯಾತ್ ಬೆಕ್ಕಂಗಿಲ್ಲ ನಾವು, ನನಗೆ ಏನು ಕೇಳಿದ್ರು ಕೊಡ್ತಾನ ಆತ ನಮ್ಮ ಅಜ್ಜ ದಲ್ಲಾಳಿ ಅಂಗಡಿ ಆತ, 5 ಪೈಸೆ ಬಡ್ಡಿ ತಗಂಗಿಲ್ಲ ಏನ್ ಮಾಡಂಗ ಮತ್ತೆ ಸೋಳ ನೆನ್ಸ್ಬೇಕಾತ. 18 ಎಕರೆ ಭೂಮಿ ನಿಮ್ದು. ಹ್ಮ್ ಮಾವಿನ ತೋಟ ಎಷ್ಟು ಮಾಡ್ಕೊಂಡಿದ್ರಿ? 5 ಎಕರೆ ಆಗತ್ತೆ. 5 ಎಕರೆ. ಎಷ್ಟು ಗಿಡಗಳನ್ನು ಕೂಡಿಸಿದ್ರಿ? ಫಸ್ಟ್ ಹಾಕಿದ್ದು 700 ಹತ್ತದವ್ರಿ, ಈ ಹೋದ್ರ ಹಾಕಿದ್ದು 85 ಅದಾವ್ರಿ, ಒಂದು 60 ನಿಂಬೆ ಗಿಡ ಅದಾವ. ಯಾಕೆ ಮಾವು ನಿಂಬು ಇದನ್ನ ಬೆಳಿಲಿಕ್ಕೆ ಶುರು ಮಾಡಿದ್ರಿ? ಸರ ನಮ್ಗ ಅದ ಏನು ಗೊತ್ತಿದ್ದಿಲ್ರಿ, ಸಮೂಹದಾಗ ಕುಕ್ಕಿದ್ ನಾನು ಆಗ ಗುಂಪು ಹೆಣ್ಮಕ್ಳು ರಾತ್ರಿ ಅಷ್ಟೇ ನಾವು ಆಗ್ಲೇ ತಗೊಂಗಿಲ್ಲ ಗುಂಪರೆ ಕುಕ್ಕಿದ್ರಿ, ಅದು ಕುಕ್ಕುಗೂ ಸರ್ ಅಂತ ನಮ್ಮಂದ್ರಿ ಅದ ಮಂಗಳೂರು ಅದ. ಬೋರ್ ಹಾಕ್ಸ್ ಬೋರ್ ಹಾಕ್ಸ್ ಬೋರ್ ಹಾಕ್ಸ್ಬಿಟ್ರಿ ನೀರ್ ಬಿದ್ದು ಬಿಡ್ತೀವಿ. ನೀರ್ ಬಿದ್ದಗಡ್ಲೆ ಅವ್ರ ನನ್ ಏನೇ ಗೊತ್ತಿಲ್ರಿ, ಆತ ಏನ್ ಹೇಳಿಲ್ಲ. ತಮ್ಮಂದ ಮನೆ ಇದೆ, ಇದು ನರ್ಸರಿ ಐತ್ರಿ ಆತಂದ ಬಸವರಾಜ್ ಅಂತ. ಆತ ಹೇಳ್ಬಿಟ್ಟ ನಿಂಗ ಹನುಮಂತ ಹೋಗಿ ತೆಗ್ಗಡಿಸಿ ಗಿಡ ಹಾಕಿ 20 ಪುಟಿ ಒಂದ್ ಅಂದ್ 25 ಪುಟಿ ಒಂದ್ ಅಂತ ಹೇಳ್ಬಿಟ್ಟ. ನಾವು ಪೈಪ್ ಲೈನ್ ಮಾಡಿ ಹಿಂಗ್ ಮುಚ್ಚಿ ಬರಕತ್ತಿದ್ವಿ, ಬಂದ್ಬಿಟ್ರ ಆತ 4 ಮಂದಿ ಕರ್ಕಂದ್ ಇದಾವಲ್ಲ ನಿಂದ ಓನಪ್ಪ ಅಣ್ಣ ಅಂತ. ಮತ್ತೆ ಆಗ ಆಳ್ತಿ ಮಾಡಕ್ ಹಚ್ಬಿಟ್ಟ, ಆಳ್ತಿ ಮಾಡಿಸಿ ಗಿಡ ತಂದು ಇಳಿಸ್ಬಿಟ್ಟ ಮತ್ತೆ ಹೋಗಿ ನಿನ್ ಪರ್ಮಿಷನ್ ತಗೊಂಡಿಲ್ಲ? ಇಲ್ಲ ನನ್ ಪರ್ಮಿಷನ್ ತಗೊಂಡಿಲ್ಲ ತಾನ ಕೃಷ್ಣ. ನಿಮ್ಗೆ ಅವ್ರ ಮೇಲೆ ಪ್ರೀತಿ ನಂಬಿಕೆ? ನಂಬಿಕೆ. ಇವತ್ತಾದ್ರೆ ಇನ್ನು ಸಮುದಾಯ ಈಗ ಅವ್ರು ಮಾಡಿದ ಕೆಲಸ ನಿಮ್ಗೆ ಲಾಭ ತಂದು ಲಾಭ ಅಲ್ಲ ಸಣ್ಣ ಲಾಭ ಅಲ್ಲ ಮಾಡಿಲ್ಲ. ನಮ್ಮ ಹೆಣ್ಮಕ್ಳು ತೋರ್ಸಾಕ 9 ಲಕ್ಷ ಹೋಗಿದ್ವು, ಇವತ್ತಿಗಿನ ಸಾಲ ಅದೇನು ಥೈರಾಯ್ಡ್ ಥೈರಾಯ್ಡ್ ನನಗೆ ನಂಗ ಆಯ್ತಲ್ಲ ಸ್ವಲ್ಪ, ನನಗೊಂದ್ 2-3 ಲಕ್ಷ ತೋರಿಸಿ ಹೋಗಿ ಮತ್ತೆ ಮನೆ ನಂಗಾಗಿತ್ತು. ಒಟ್ಟ ಎಲ್ಲದೂ ಕೂಡಿನಪ್ಪ ಅಂದ್ರೆ ಒಂದು 15-14 ಲಕ್ಷ ಸಾಲ ಅದೇ ನೋಡಿದ್ರಿ. ಮಾವಿನ ಬೆಳೆಯಲ್ಲೇ ಸಾಲ? ಮಾವಿನ ಬೆಳೆ ಒಟ್ಟ ಎಲ್ಲ ಓಟ ಎಲ್ಲ ಕೃಷಿಯಲ್ಲಿ. ಈಗ ಆರಾಮಿದ್ದಾರೆ? ಈಗ ಆರಾಮದಾರ. ಈಗ ಮಾವು ಯಾವ ತಳಿ ಹಾಕಿದ್ರಿ? ನಾನು ಬೇನೆಸ್ ಹಾಕಿನ್ರಿ. ಈಗ ಇಳುವರಿ ಚೆನ್ನಾಗಿ ಬರ್ತಾ ಇದೆಯಾ? ಚೆನ್ನಾಗಿ ಬರ್ತಾರೆ. ನೀವು ಗುತ್ತಿಗೆ ಕೊಟ್ಬಿಡ್ತೀರಾ? ನೀವೇ ಕಟಾವ್ ಮಾಡಿ ಮಾರಾಟ? ಇಲ್ಲ ಗುತ್ತಿಗೆ ಕೊಡ್ತೀನಿ. ಮಾವಿನಕಾಯಿ ಇವತ್ತು ತರ್ಕೊಂಡು ಹೋದ ನೆಪ್ಪ ಇವತ್ತು ಹೇಳ್ತದಲ್ಲ ಬಂದು ಮುಗಿಸ್ಕೊಂಡು ಕರ. ಓ ಹಾಗೆ. ಹಂಗಾದ್ರೆ ಯಾಲೆ 14-15 ವರ್ಷ ಅದನ್ನ ಮಾಡ್ತೀನಿ. ಅವ್ರಿಗೆ ಬದ್ದರಿಗೆ ಯಾರಿಗೆ ಕೊಟ್ಟಿರ್ತಾರೆ? ಎಷ್ಟು ದಿನದಲ್ಲಿ ಪೇಮೆಂಟ್ ಮಾಡ್ತಾರೆ ಅವರು? ಇಲ್ರಿ ಈಗ ನಾಳೆ ಜನವರಿ 14ಕ್ಕ ಒಂದು 2 ಲಕ್ಷ ಕೊಡ್ತಾರೆ ಅಡ್ವಾನ್ಸ್ ಕೊಡ್ತಾರೆ. ಹ್ಞೂ ಅಡ್ವಾನ್ಸ್. ಕಾಯಿ ಅದು 8 ದಿನ ಮುಂದಿದ್ದಾಗ ವರ್ಷ ಕೊಟ್ಟು ಕಾಯಿ ಹರ್ಕೊಂಡು ಹೋಗ್ತಾರೆ. ಗುತ್ತಿಗೆ ವರ್ಷಕ್ಕೆ ಎಷ್ಟು ಫಿಕ್ಸ್ ಮಾಡಿದ್ರಿ? ಈ ವರ್ಷ 2,50,000 ಆಗಿತ್ತು. ಹೋದ ವರ್ಷ 1,20,000 ಆಗಿತ್ತು. ಹಂಗಾಗ ಮಾಡ್ಕೊಂತ ಮಾಡ್ಕೊಂತ ಬಂದಿರ. ಈಗ ಅಂದ್ರೆ ಇಳುವರಿ ಜಾಸ್ತಿ ಬರ್ತಾ ಇದೆ ಅನ್ನೋ ಕಾರಣಕ್ಕೆ ರೇಟ್ ಜಾಸ್ತಿ ಆಗಿದೆ. ಗಿಡ ದೊಡ್ಡವಾಗಿ ಹೊರಟ್ರಿ. 2.5 ಲಕ್ಷ ಸಿಗ್ತದೆ. 2.5 ಲಕ್ಷ ಸಿಗತ್ರಿ ವರ್ಷ ನಿಮ್ಗೆ. ಇನ್ನು ಜಾಸ್ತಿ ವರ್ಷ ಜಾಸ್ತಿ ಆಗುದಿರಲ್ಲ 2.5 ಲಕ್ಷ ಅಂತ. ಈಗ ಮಾವಿಂದು 2.5 ಲಕ್ಷ ರೂಪಾಯಿ ನಿಗದಿತ ಆದಾಯ ಬರ್ತದೆ ನಿಶ್ಚಿತ ಅದು. ಮತ್ತೆ ಬೇರೆ ಬೇರೆ ಯಾವ್ಯಾವ ಬೆಳೆಗಳಲ್ಲಿ ನಿಮ್ಗೆ ಆದಾಯ ಹೆಚ್ಚು ಬರ್ತದೆ? ಹಂಗಾರೆ ಈಗ ಮೆಕ್ಕೆಜೋಳ ಮೊನ್ನೆ 17,000 ಮಾರ್ಕೆ ಬಂದಿನ್ರಿ. ಇನ್ನೆಲ್ಲದ್ರ 5 ಪ್ಯಾಕೆಟ್ ಮನೆಗೆ ಹಚ್ಚಿನ್ರಿ. ಈಗ ತೊಗರಿ ಕೋದಿನ್ರಿ ನಿನ್ನೆ ಮೊನ್ನೆ ಕುಟ್ರಿ ಹಾಕಿನ್ರಿ, ನಾಳೆ ಎರಡು ತುಳಿಸ್ತೀನಿ. ಇನ್ನು ಸ್ವಲ್ಪ ತೊಗರಿ ಇದ್ರಿ ಕೊಯ್ಯದ, ಅಲ್ಲಿಂದ ಹುಳ್ಳಿ ಐತ್ರಿ, ಹುಳ್ಳಿ ಕೆಚ್ಚು. ಹುಳ್ಳಿ ಎಷ್ಟು ಎಕರೆ ಹಾಕಿದ್ರಿ? ಒಂದು 2 ಎಕರೆ ಇರ್ಬೋದು ಹುಳ್ಳಿ. ಎಷ್ಟು ಕ್ವಿಂಟಲ್ ಆಗ್ತದೆ? ಒಂದು 3-4 ಕ್ವಿಂಟಲ್ ಮೇಲೆ ಆಗತ್ತೆ. ರೇಟ್ ಹೆಂಗ್ ಚೆನ್ನಾಗಿ ಸಿಗ್ತದೆ ಹುಳ್ಳಿಗೆ? ಈಗ ರೇಟ್ ಸಿಗಲ್ ಬಿಡ್ರಿ, ಈಗ ಹುಳಿ ಯಾರು ತಗೋಣ ಇಲ್ಲ ಒಟ್ಟ ಖರೀದಿ ಮಾಡೋದ್ರಿ. ಶೇಂಗಾ ಮೆಕ್ಕೆಜೋಳ ಹೋಗ್ಬಿಡ್ತವೆ. ಶೇಂಗಾ ಚೆನ್ನಾಗಿ ಬರ್ತದ ಕ್ವಾಲಿಟಿ ನಿಮ್ಮಲ್ಲಿ? ಚಲೋ ಬರ್ತದೆ. ಶೇಂಗಾದಲ್ಲಿ ತಳಿ ಯಾವ್ದು? ಈಗ ಹಬ್ ಶೇಂಗಾ ಅಂತ ಹಾಕ್ತಾರೆ, ಹಳ್ಳಿ ಶೇಂಗಾ ಅಂತ ಹಾಕ್ತಾರೆ, ಯಾವ್ದು ನಿಮ್ದು? ನಾವು ಇದನ್ನ ಕಿತ್ ಶೇಂಗಾ ಅಂತ, ಗೆದ್ ಶೇಂಗಾ, ಗೆಜ್ಜೆ ಶೇಂಗಾ, ಗೆದ್ ಶೇಂಗಾ ಅಂತ. ಕಾಯಿ ಎಲ್ಲ ಚೆನ್ನಾಗಿ ಕಟ್ತದೆ? ಕಾಯಿ ಚೆನ್ನಾಗಿ ಕಟ್ತದೆ. ಇಳುವರಿ ಎಷ್ಟು ಬರ್ತದೆ ಎಕರೆಗೆ? ಎಕರೆಗೆ ಒಂದು 6 ಕ್ವಿಂಟಲ್ 5 ಕ್ವಿಂಟಲ್ ಬರ್ತದೆ. ಎಲ್ಲಿ ಮಾರ್ತೀರಿ ಯಜಮಾನ್ರೆ? ಕೊಪ್ಪಳ ದಲ್ಲಾಳಿ ಅಂಗಡಿ ಹೋಗ್ತೀವಿ. ಈ ಆಯಿಲ್ ಮಿಲ್ ಅವ್ರು ಬಂದು ನಿಮ್ಮಲ್ಲಿ ಏನು ಕೇಳಲ್ಲ? ಇಲ್ಲ ಕೇಳಿಲ್ಲ ನಮ್ದು ಆಯಿಲ್ ಮಿಲ್ ಅವ್ರು ಯಾರು ಬಂದಿಲ್ಲ. ನೀವು ಅಲ್ಲಿ ಹೋಗಿ ಆಯಿಲ್ ಮಿಲ್ ಅವ್ರಿಗೆ ಮಾರಾಟ ಮಾಡೋದು? ಈಗ ದಲ್ಲಾಳಿ ಅಂಗಡಿಗೆ ನಾವು ರೊಕ್ಕ ಖರ್ಚು ಇಸ್ಕೊಂಡ್ಬಂದಿರ್ತೇವ್ರಿ, ಗೊಬ್ಬರ ಸಾಲ ಮಾಡಿರ್ತೀರಿ ಅಲ್ಲಿಗೆ, ಅಲ್ಲಿಂದ ಬೇರೆ ಬೇರೆ ಕಡೆ ಬೇರೆ ಕಡೆ ಹೋಗ್ಬಿಡ್ತಾವ, ತೊಂದರೆ ಮಾಡಿ. ರೈತರು ಯಾವಾಗ್ಲೂ ಸಾಲದಲ್ಲೇ ಇರ್ತಾರ? ಏ ಇಲ್ರಿ, ಯಾರು ಚೆಕ್ ಬಂದಿದ್ರ ಗಳಿಕೆ ಇರೋದ್ರ ಸಾಲದಲ್ಲ. ಮತ್ ನಾವಲ್ಲ ಈಗ ನಾವು 3-4 ವರ್ಷ ಆರಾಮದೇವಿ, ಕಿರಿಕಿರಿನಿಲ್ಲ. ಈಗ ಅವಾಗ ಚುಣಕ್ಕೆ ಬೇಸಿದ್ದೀರಿ, ಮತ್ತೆ ಇದೊಂದು ಸ್ವಲ್ಪ ತೊಂದರೆ ಬಂದು ಸ್ವಲ್ಪ ಸಾಲಗಾರಾಗಿದ್ವಿ, ಮತ್ತೆ ಇದ್ದಂಗ ಆದ್ವಿ. ಈಗ ಈ ವರ್ಷಕ್ಕ ಓಟನ್ ಕೊಟ್ಬಿಟ್ಟು ಸಾಲ ಹೋಗತ್ರಿ, ಮತ್ತೆ 1-1.5 ಲಕ್ಷ ಉಳಿತಾವ, ಚಿಂತೆ ಇಲ್ದಾಗ ಆರಾಮ ಮಾಡ್ಕೊಂತ ಇದ್ಬಿಡೋದು. ನೆಲ್ಲ ಹಾಕ್ತೀರಿ ಅಂತ ಹೇಳಿದ್ರಿ, ನೆಲ್ಲ ಎಷ್ಟು ಎಕರೆ ಬೆಳಿತೀರಿ? ನೆಲ್ಲ ಬಾಳೆ ಇಲ್ರಿ, ಒಂದು 3 ಎಕರೆ ಐತ್ರಿ, ಒಣಗ್ಯೂಜ್ ಐತ್ರಿ. ವರ್ಷ ಬೆಳಿತೀರ ನೆಲ್ಲ? ವರ್ಷ ಬೆಳಿತೀರಿ. ನಿಮ್ ಮನೆಗ್ ಬೇಕು ಅಂತ? ನಮ್ ಮನೆಗ್ ಬೇಕಂತ ಬೆಳಿತೀವ್ರಿ. ಈಗ ಮನೆಗ್ ಒಕ್ಕಲ್ರಿ, ಅವ್ ಸೊಸೈಟಿ ಹಾಕಿ ಬಂದ್ಬಿಡ್ತಾವ, ತಿರ್ಕಂತ ಕುಂತ್ಕೊಂಡ್ ಬಿಡ್ತಾವ. ಸೊಸೈಟಿ ಹಾಕಿ ಊಟ ಮಾಡ್ತೀರಿ? ಬೆಳೆದ್ ನೆಲ್ಲ ನೀವು ಮಾರಾಟ ಮಾಡ್ತೀರಿ? ಸುಗರ್ನ ಸೊಸೈಟಿ ಹಾಕಿ ಅನ್ನೋ ಡಾಕ್ಟರ್. ಮತ್ತೆ ಅದಕ್ಕೆ ಸೊಸೆ ಹೋಗ್ತಾರೆ. ಹಬ್ಬ ಹುಣ್ಣಿದ್ರೆ ನಮ್ಮ ಅಕ್ಕಿಯನ್ನು ನಿಮ್ಮ ಅಕ್ಕಿಯನ್ನು ನಿಮ್ಮ ನೀವು ಬೆಳೆದ್ನಲ್ಲೇನು ಊಟ ಮಾಡ್ತೀರಿ? ಊಟ ಹಬ್ಬ ಹರಿದಿನ ನಮ್ಮ ಅಕ್ಕಿ ಶುಗರ್ ಇರೋರು ಸ್ವಲ್ಪ ಕಮ್ಮಿ ಮಾಡಿ ಅಕ್ಕಿಯನ್ನ ಊಟ ಮಾಡಿ ಅಂತ ಹೇಳ್ತಾರೆ. ನೀವೆಲ್ಲ ಹಿಂದೆ ನವಣಿ ಬೆಳಿತಾ ಇದ್ರು, ಸಜ್ಜೆ ಬೆಳಿತಾ ಇದ್ರು, ರಾಗಿ ಬೆಳಿತಾ ಇದ್ರು, ರಾಗಿ ಆರ್ಕ ಶಾವಿ ಅಲ್ಲಿಂದ ಪುಂಡಿ ಪುಂಡಿ ಮೊನ್ನೆ ಒಂದು ನಿನ್ನೆ ಒಂದು ಪ್ಯಾಂಟಿ ಕೋದಿಟ್ಟು ಬಂದಿನಿ. ಪುಂಡಿ ಸೊಪ್ಪೆಲ್ಲ ಬೆಳಿತೀರಿ? ಪುಂಡಿ ಸೊಪ್ಪೆಲ್ಲ ಬೆಳಿತೀರಿ. ಈಗ ನವಣಿ ಬೆಳೆದು ಬಿಟ್ಬಿಟ್ಟಿರಾ ಹೇಗೆ? ನಾನು ಬೆಳಿತೀನಿ, ವರ್ಷ ಬೆಳಿತೀನಿ, ಹೋದ ವರ್ಷ 7 8 ಚೀಲ ಆಗ್ಯಾವ ರೀ. ಈ ವರ್ಷ ಅದಕ್ಕೆ ಬಿತ್ಕೊಂಡೆ, ಮತ್ತೆ ಮೆಕ್ಕೆಜೋಳ ಹಾಕ್ಬಿಟ್ಟೆ ಬಿಟ್ಬಿಟ್ನಿ, ಮುಂದಕ್ಕೆ ನವಣಿ ಬಿತ್ತ. ಒಂದ್ ವರ್ಷ ನವಣಿ, ಒಂದ್ ವರ್ಷ ಮೆಕ್ಕೆಜೋಳ. ನವಣಿ ನಿಮ್ಮ ಊಟಕ್ಕೆ ಬಳಸ್ತೀರಾ? ಊಟಕ್ಕೆ ಬಳಸ್ತಾರ. ಈಗ ಅದೇ ಇನ್ನೊಂದು ಸ್ವಲ್ಪ ಅದಾವ ರೀ, ಅಕ್ಕಿ ಹಾಕಿ ಬರಬೇಕು, ಅಕ್ಕಿ ಹೊಸ ಆಗ್ಯಾವ. ನಾಗಡ್ ರೋಗ ಕುದುರೆ ಮತ್ತೆ ಎಲ್ಲ ಹಾಕ್ತಾರ ನವಣಿ ಅಕ್ಕಿನ, ಅದಕ್ಕೆ ನವಣಿ ಜಿನ್ ಇದೆಯಾ ಅಲ್ಲಿ? ಜಿನ್ ಐತೆ, ಅಕ್ಕಿ ಮಾಡಿ ಕೊಡ್ತಾರ. ಮಾಮೂಲಿ ಜಿನ್ ಎಲ್ಲ ಹಾಕಲ್ಲ ಅದು? ನಮ್ ಜಿನ್ಯಾಗ ಹಾಕಲ್ಲ, ನಮ್ ಜಿನ್ಯಾಗ ಬರಗಲ್ಲ, ಬರಲ್ಲ. ಹಾಕ್ತವು ಮತ್ತೆ ಕುಟ್ಬೇಕಂಗ. ಈಗ ಕುಟ್ಗಲ್ ಹೆಣ್ಮಕ್ಳು ಒಟ್ಟ, ಈಗ ಅಲ್ಲಿಗ ಆ ಮಿಲ್ಗೆ ಹೋಗಿ ಹಾಕಿ ಮಾಡ್ಬಿಡ್ತಾವ. ನೆಲ್ಲ ಆದ್ರೆ ಕುಟ್ಟಂಗಲ್ಲ, ನಮ್ ಜಿನ್ಯಾಗ ಹಾಕ್ತಾವ ನೆಲ್ಲ, ನೆಲ್ಲ ಜೋಳ ಇಂಥವೇನಿದ್ರೆ ನಮ್ ಜಿನ್ಯಾಗ. ನಾವು ಒಂದ್ಬಿಟ್ಟು ಉಳ್ಕೋದ್ ಏನಿದ್ರೆ ನಮ್ ಜಿನ್ಯಾಗ ಹಾಕ್ಯಂತಾವ ಎಲ್ಲ. ನಮ್ ಜಿನ್ ಶೇಂಗಾ ಎಷ್ಟು ಎಕರೆಯಲ್ಲಿ ಬೆಳಿತೀರಿ? ಶೇಂಗಾ ಬಹಳ ಬರಗಲ್ ಬಿಟ್ಟು ಕಾಲಿ ಬಂದ್ಬಿಟ್ಟು ಬಿಟ್ಬಿಟ್ಟಿವಿ. ಕರಡಿ ತಿಂತಾವ? ಅಯ್ಯೋ ಯಾಜ್ಜ ಹೇಳ್ಬಾರ್ದ್ರ ಸುದ್ದಿನ. ಯಾಕೆ ಕ್ಯಾತ್ ಕಿತ್ ಕಿತ್ ಕೊಟ್ಬಿಡ್ತಾವ ತಿನ್ಬಿಡ್ತಾವ. ಓಹೋ, ಹೋದ ವರ್ಷ ಒಂದೂವರೆ ಕ್ವಿಂಟಲ್ ಬಿತ್ತೀನಿ, ಹೋದ ವರ್ಷ ಆಚೆ ವರ್ಷ 2023 ಎರಡು ಕ್ವಿಂಟಲ್ ಬಿತ್ತರು, ಒಂದು ಕಾಳು ಮನೆಗೆ ತಂದಿಲ್ಲ. ಅಷ್ಟು ಲಾಸ್ ಮಾಡಿದ್ವ. ಗುಡ್ದ ಹೊತ್ತಿಗೆ ಐತಿ ನನ್ನ ಹೊಲ. ಓ ಹಾಗೆ. ಹಂಗಾಗಿ ಬಂದ್ಗಟ್ಟೆ ಮತ್ತೆ ಒಡೆ ಕಪ್ಪಿಡಕ್ ಹೋದ್ರೆ ಓಡಿ ಬಂದು ಕಳೆದು ಬಿಡ್ತಾವ್ರ. ಆದ್ರೆ ನಮ್ಮ ಸ್ವಲ್ಪ ಗಿಡಗಾಡುವ ಹೊಲ ಅದಾವ ನಮ್ಗೆ. ಹಂಗಾಗಿ ಈಗ 2 ವರ್ಷ ಅದು ಬಿತ್ತದ ಬಿಟ್ಬಿಟ್ಟೇನ್ರಿ. ಬರೀ ಇಂಥವ ಮತ್ತೆ ಹೋದ ವರ್ಷ ಮನೆ ಗಿಡ ಹಾಕ್ಬಿಟ್ಟಿನಿ, ಅದು ಕಡ್ಲಿ ಹೋದ್ಕೆ ನಿಂಬೆ ಗಿಡ ಹಾಕಿನಿ, ಮತ್ತೆ ಇನ್ನೊಂದ್ ಸ್ವಲ್ಪ ಐತ್ರಿ. ನಿಮ್ ಇನ್ನೊಂದ್ 50-60 ನಿಂಬೆ ಎಷ್ಟು ಗಿಡಗಳು ಹಾಕಿದ್ರಿ? 62 ಅದಾವ್ರಿ. ಓಹೋ, ಎಲ್ಲವೂ ನಿಂಬೆ ಬಿಡ್ತಾ ಇದಾವ ಈಗ? ಇನ್ನ ಇಲ್ರಿ, ಒಂದ್ ವರ್ಷ ಆಗಿಲ್ಲ ಹಾಕಿನ. ಈ ಸಲ 3 ವರ್ಷ ಬೇಕು ಬಿಡಪ್ಪ. 3 ವರ್ಷ ಬೇಕಾ? 3 ವರ್ಷ ಮೇಲೆ. ಎಷ್ಟು ಎಕರೆ ಹಾಕಿದ್ರಿ? ಅದೇನ್ ಎಕರೆ ಏನಿಲ್ರಿ, ನಮ್ದಾಗ ಗಿಡ ಹಾಕಿ 62 ಅದಾವ. 62 ಗಿಡಗಳು ಕೂತಿದಾವೆ. ಈಗ ಆ ನಿಂಬೆ ಗಿಡ ಹಾಕಿರೋ ಜಾಗದಲ್ಲಿ ಅಂತರ ಬೆಳೆ ಏನಾದ್ರು ಬೆಳಿತೀರಾ? ಗರಂಲ್ರಿ ಬೆಳಗಿಲ್ಲ. ಹೋದ ವರ್ಷ ಮಾಡಿದ್ರಿ ಕಿಚಿರಿಕಾಯಿ ಮಾಡಿದ್ನೆ, ಆಗ ಹಂಗ್ ಮಾಡ್ಕೊಂಡ್ ತಿಂದಿವ್ರಿ. ಈಗ ಮಾಡೋದ್ ಹಾಕಲ್ಲ. ಈಗ ಕೃಷಿ ಮಾಡೋದು ಸ್ವಲ್ಪ ಕಡಿಮೆ ಮಾಡಿದ್ರಿ? ಕಡಿಮೆ ಮಾಡಿದ್ರಿ, ದುಡಿಯೋದ ಕಡಿಮೆ ಮಾಡಿದ್ರಿ. ಆರೋಗ್ಯ ಸಲುವಾಗಿ ಏನ್ರಿ, ಹೊಲ ಬಿಟ್ಟು ಇರಂಗಿಲ್ಲ, ಹೊಲ್ದಾಕ ಹೋಗಿ ಬರಕ ಬಗ್ಗೆ ಹಂಗಿದ್ದ. ಇನ್ನೇನು ನೀವು ಮಾವಿನ ತೋಟ ನೋಡ್ಕೊಂಡಿರೋದು ಆರಾಮಾಗಿ? ಮಾವಿನ ತೋಟ ಅವ್ರ ನೋಡ್ಕೊತಾರ, ಅರ್ಸನೆ ಹೋಗಿಲ್ಲ. ಕಾಳು ಮಾವಿನಕಾಯಿ ಹರಿದ್ನಪ್ಪ ಅಂದ್ರ ಒಂದ್ 15 ದಿನ ನೋಡ್ಕೊಂತಾರ, ಹತ್ತ ಮತ್ತೆ ಒಳ್ಳೆ ಮುಗಿಸಿ ಮಾಡ್ತಾರ. ಮುಗಿಸಿದ ಆಗಿವತ್ತು. ಎಷ್ಟು ವರ್ಷ ವಯಸ್ಸು ಈಗ ನಿಮ್ಗೆ? ನಮ್ಗೆ 65 ನೋಡ್ರಿ. 65 ವರ್ಷ. ಸ್ವಲ್ಪ ಆರೋಗ್ಯ ತೊಂದರೆ ಕೊಟ್ಟಿರೋದ್ರಿಂದ ನೀವು ಸ್ವಲ್ಪ ಬಿಟ್ಟಿದ್ದೀರಿ ಹೊಲದ ಕೆಲಸಗಳು ಎಲ್ಲ ಕಡಿಮೆ ಮಾಡಿದ್ದೀರಿ. ಮಕ್ಕಳು? ಮಕ್ಕಳು ಇಲ್ರಿ. ಈಗ ಮುಂದೆ ಹೇಗೆ ನಿಮ್ಮ ಭೂಮಿ ನಿಮ್ಮ ಜಮೀನು ದತ್ತುಗಿತ್ತು ತಗೊಂಡಿದ್ರಿ? ದತ್ತಕ್ಕೆ ಯಾರು ಬರ್ಬೋದು? ಈಗ ಸಂಬಂಧಿಕರಲ್ಲೇ ಬಿಡ್ತೇವೆ ಅಂದ್ರೆ ನಿಮ್ಮ ಮನೇಲಿ ಇರ್ಲಿ ಮಗ ಈ ಮಗ ಇರ್ಲಿ ಅಂತ ಹೇಳಿ ಮಾಡ್ತಿದ್ರು. ಮಾಡ್ತಾರ್ರಿ, ನಾವು ನೋಡೋದ್ ಹೇಳ್ರಿ, ಮಾಡಿದ್ ಬಂದ್ ಮಾಡ್ಬೇಕಂತ ಆಸೆ ಐತೆ, ಮಾಡೋಣ. ಏನಾರ ಮಾಡಕ್ ಬರ್ತದ ಏನು? ನೀವು ಹಂತಿ ಪದಗ ಹಾಡೋದೆಲ್ಲ ಯಾರು ಕಲಿಸಿದ್ರು ನಿಮ್ಗೆ? ನಾವು ಆಗ ಕೂಡ್ತಿದ್ವಿ, ನಮ್ಮ ಮಾರ್ಗ ಒಂದ್ ಹತ್ತಿರ ನೋಡಿರ್ತಿದ್ವಿ. ಈಗ ನಿಮ್ಮ ಹೊಲದಾಗ ಜೋಳದ ರಾಶಿ ಐತೆ ಅಂದ್ರೆ ನೀವು ಕರ್ಲಿಕ್ಕೆ ಕರೀಲ್ಲ, ನಿಮ್ಮ ಹೊಲಕ್ಕೆ ಹೋಗಿ ಬರ್ತಿದ್ವಿ ನಾವು. ಅಂತಿಪದ ಅಂತಿಪದ ಹಾಡಕ್ಕಾಗಿ ಹೋಗ್ತೀವಿ, ಹಾಡಕ್ಕಾಗಲಿ ಹೋಗ್ತಿದ್ವಿ, ಒಗ್ಗಣಿ ತಿನ್ನಕ್ಕಾಗಲಿ ಹೋಗಿದ್ವಿ. ಅವಾಗ ಕಾಲಕ್ಕೆ ಒಗ್ಗಣಿ ಅಂದ್ರೆ ಬಂಗಾರ ನಮ್ಗೆ ಒಗ್ಗಣಿ ಕೊಡದಿದ್ರು. ಒಗ್ಗಣಿ ಕೊಡ್ತಾರೆ, ಬೆಳ್ತಾರ ಅಂತಿ ಹೊಡೆದು ಪದಾಡಿ ರಾತ್ರಿ ಎಲ್ಲ ಮಾಡ್ತಿದ್ರ? ರಾತ್ರಿ ಬೆಳ್ತಾರ. ನಾವಿಬ್ರು ಎರಡು ಅಂತಿ ಹೊಡಿದ್ನಪ್ಪ ಅಂದ್ರೆ ನಾವ್ ಒಂದ್ ತಾಸ 15 ನಿಮಿಷ 20 ನಿಮಿಷ ಹಿಂಗ್ ಮಾಡಿದ್ವಿ. ಮತ್ತೆ ಇನ್ನೂ ಇಬ್ರು ಮತ್ತೆ ಹೋಗಿದ್ವಿ. ಇದಂತ ಬಾಳೆ ಮಾಡ್ತಿದ್ವಿ, ಬಾಳೆ ಮೇಲೆ ಹೋಗಿ ಮಾಡೋದು. ಹಾಡು ಹಾಡು ಇನ್ನೊಂದೆರಡು ಯಾವ್ದಾದ್ರು ಹಂತಿ ಪದಗಳು ದಾಸಗಲ್ರಿ ಸರ್ ಇಲ್ಕೊಂಡ್ ನಾನೇನು ಆಡೋ ಸ್ವಲ್ಪ ನೆನ್ಪು ಮಾಡ್ಕೊಳ್ಳಿ. ಎಷ್ಟು ವರ್ಷ ಆಯ್ತು ಈಗೆಲ್ಲ ಹಂತಿ ಕಟ್ಟೋದ್ ಬಿಟ್ಟು? ಬಾಳ ದಿನ. ಹಂಗಾಗಿ ಹಾಡುಗಳು ಮರ್ತ ಹೋಗ್ಬಿಡ. ಈಗ ನಾನು ಒಕ್ಕಲ್ತನ ಮಾಡಾಗ ಒಂದ್ 10 ವರ್ಷ ಹಂತಿ ಹೊಡಿದಿವ್ರಿ, ಹತ್ತಾಗ ರೋಲ್ಗೊಂಡು ಬಂದ್ವಿ. ಆ ರೋಲ್ಗೊಂಡಿಗೆ ಪದ ಆಡಿದ್ವಿ, ರೋಲ್ಗೊಂಡಲ್ಲೂ ಪದ ಆಡಿದ್ವಿ. ಎರಡು ರೋಲ್ಗೊಂಡು ಕಟ್ತಿದ್ರಿ, ನಾನು ಒಂದ್ ಒಬ್ಬ ಇನ್ನೊಬ್ಬ ಹೊಡಿತಿದ್ರೆ ಹಿಂಗ ಅರ್ಧ ತಾಸು 5 ನಿಮಿಷ ಹಿಂಗೆ ಪಾಲೆ ಮಾಡ್ಕೊಂತ ಹೊಡಿತಿದ್ರಿ. ಆಗ ಪದ ಆಡೋದು ಅರ್ಗಟನ ಆಡ್ತೈತಿ, ಚಲೋ ಆಡ್ತೈತಿ. ಹಂತಿ ಪದದಲ್ಲೂ ಬೈಗಳು ಇರ್ತಿದ್ವ? ಬೈಗಳು ಅದಾವ್ರಿ. ಎರಡು ಇರ್ತದ ಒಟ್ಟು? ಎರಡು ಇರ್ತಾವ. ಮತ್ತೆ ಭಜನೆ ಪದ್ದಾಗ ಹಂಗ ಇರ್ತಾವ್ರಿ, ಎಲ್ಲದಕ್ಕೆ ಇರ್ತಾವ್ರಿ. ದೇವ್ರ ಕೊಂಡಾಡೋದು, ಬಸವನ ಕೊಂಡಾಡೋದು, ಎತ್ತನ ಕೊಂಡಾಡೋದು, ಎತ್ತನ ಕೊಂಡಾಡೋದು ಅಂತ ಇಂಥವೆಲ್ಲ ಇರ್ತಾವ. ಕನಕರಾಯನ ತೇರ ಕುಣಕುಣದ ಬರುವಾಗ ಅಣಕಿ ನೋಡ್ಯಾಳ ಲಕ್ಷ್ಮವ್ವ, ಅಣಕಿ ನೋಡ್ಯಾಳ ಲಕ್ಷ್ಮವ್ವ ಕಂಡಾಗ ಕನಕದಾರು ತೇ ಬೆಳಗ್ಯಾಳ. ಮನರಂಜನೆ ಇರ್ತಿತ್ತು. ನಿಮ್ಗೆ ಸೊಸೆ ಮಾವ ಆದ್ರೂ ಆ ಟೈಮಲ್ಲಿ ಛೇಡಿಸೋದು ಇಂತವೆಲ್ಲ ಆಗ್ತಿತ್ತು. ಈಗ ಹೊಲದಾಗ ಇರ್ತದಲ್ರಿ, ಈಗ ನಾವು ಈಗ ತಳಿ ಅದ ನೋಡ್ರಿ, ಈಗ ಆತ್ಮಗಳ ಮೇಲೆ ಪದ ಕಟ್ಟಿ ಆಡ್ತದ್ರಿ, ಹಿಂಗ ಹೊಟ್ಟೆ ಕಿಚ್ಚಿಗೆ ಆಲ್ಟಿ ಹೊಡಿಯಕ್ಕ ಮಾಡ್ತದ್ರಿ. ಮತ್ತೆ ಆತ ಬಂದ ನನ್ ಮಗಳಿಗೆ ಹಂಗ ನನ್ ಮೇಲೆ ಪದ ಆಡ ಪದ ಆಡೋದು ಹಿಂಗ ಸವಾಲ್ ಸವಾಲ್ ಸವಾಲ್ ಆತರದೆಲ್ಲ ಹಂತಿ ಪದಗಳಲ್ಲಿ ಇತ್ತು. ಹ್ಞೂನ್ರಿ, ಹಂತಿ ಪದ ಅಂತ ರಾತ್ರಿ ಹೋದ್ರೆ ಹಂತಿ ಪದ ಬರೀ ಅದನ್ನ ಮಾಡ್ತಿದ್ವಿ. ಏ ನಮ್ಗೆ ಹಂತಿ ಹೊಡೆ ಕರಿಯಬೇಕಾಗಿತ್ತಲ್ರಿ. ಮತ್ತೆ ಬೆಳಗ್ಗೆ ಮುಂಜಾನೆ ಬಂದು ಮನೆಗೆ ಬಂದು ಎತ್ತ ದನ ಕಟ್ಟು ಉಷ್ಣ ಕಟ್ಟಿಗೆ ನೀರು ಕುಡಿಸಿ ನಮ್ದೇನ್ ಕೆಲಸ ತಂದು ಮಾಡ್ಕೊಂಡು ಪಡ್ಕೊಂಡು ಹೊಲ್ದ ಕಟ್ ಭಜನಿ ಪದ ಹಾಡಕ್ಕೆ ಎಲ್ಲಿ ಹೋಗ್ತಿದ್ರಿ? ಭಜನಿ ಪದ ಜಗ್ ಹೋಗಿ ಬಿಡ್ರಿ, ಇಲ್ಲಿ ಕಲ್ಲೇ ಹೋಗಿ ಇಲ್ಲಿ ನಮ್ಮೂರಾಗಂತ ಅಮಾಸೆ ತಪ್ಪದ ಮಾಡ್ತಿದ್ರಿ. ಮತ್ತೆ ಜಾತ್ರೆಗಂತ 5 ದಿನ ಮಾಡ್ತಾರಿ, ಶ್ರಾವಣದಾಗ 30 ದಿನ ಮಾಡ್ತಾರ. ಅವಾಗ ಒಟ್ಟು ಪಡ್ಬೇಡ್ರಿ, 3 ವರ್ಷ ಆತು, 2-3 ವರ್ಷ ಆತು ಹೋಗಿಲ್ರಿ ಭಜನಕ್ಕ. ಭಜನಿ ಹಾಡುಗಳು ನೆನಪಿದಾವ ನಿಮ್ಗೆ? ನೆನಪದ ಬಿಡ್ರ ಅವು ಉಸ ಬರಗಲ್ಲಿ ನೆನಪು ಹೋಗ್ಬಿಡ್ತಾವ, ಹಿಂಗಾಗ್ಬಿಡ್ತಾವ. ಒಳ್ಳೇದು ಹನುಮಂತಪ್ಪರೇ, ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ. ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ. ಇದುವರೆಗೆ ಹಂತಿ ಪದಗಳೊಂದಿಗೆ ಕೃಷಿ ಅನುಭವಗಳ ಕುರಿತು ಕೊಪ್ಪಳ ತಾಲೂಕಿನ ಹಿರೇಸೋಳೆಕೆರೆ ಗ್ರಾಮದ ಹಿರಿಯ ರೈತರಾದ ಶ್ರೀ ಹನುಮಪ್ಪ ಮರಿಯಪ್ಪ ಹಳ್ಳಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಸೋಮೇಶ್ ಎಂ ಉಪ್ಪಾರ್, ಸಂಕಲನ ಎಚ್ಪಿ ಯಶೋಧ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದುವರೆಗೆ ಕೇಂದ್ರ ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಿಸಾನ್ ವಾಣಿ ಗ್ರಾಮಾಂತರಂಗ ಪ್ರಸಾರವಾಯಿತು. ಕೆಳಗರಿ ತಾವೀಗ ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರದಿಂದ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮವನ್ನು ಕೇಳುತ್ತಿರುವಿರಿ. ಇದೀಗ ಕೇಳಿ ರೈತರಿಗೆ ಸಲಹೆ. ಆತ್ಮೀಯ ರೈತ ಬಾಂಧವರೇ, ನಾವಿವತ್ತು ಜೇನು ಪೆಟ್ಟಿಗೆಗಳ ಒಂದು ಸಾಗಾಣಿಕೆಯ ಬಗ್ಗೆ ಅಥವಾ ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದ್ರ ಒಂದು ಕನಿಷ್ಠ ಮಾಹಿತಿಯನ್ನು ಪಡ್ಕೊಳ್ಳೋಣ. ಜೇನು ಕುಟುಂಬಗಳನ್ನು ನಾವು ಗಮನಿಸಿದಾಗ ಸುಮಾರು 10-15% ಹುಳುಗಳು ಆಹಾರದ ಸಂಗ್ರಹಣೆಗೆ ದಿನವೆಲ್ಲ ಓಡಾಡ್ತಾ ಇರುತ್ತವೆ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಆ ಜೇನು ಕುಟುಂಬಗಳನ್ನು ವರ್ಗಾವಣೆ ಮಾಡಬೇಕಾದ್ರೆ ಎಲ್ಲ ಹುಳುಗಳು ತಮ್ಮ ಆಹಾರ ಸಂಗ್ರಹಣೆ ಮುಗಿಸ್ಕೊಂಡು ಜೇನಿನ ಪೆಟ್ಟಿಗೆಗೆ ವಾಪಸ್ ಬಂದ ಮೇಲೇ ನಾವು ಆ ಪೆಟ್ಟಿಗೆಗಳನ್ನು ಸ್ಥಳಾಂತರ ಮಾಡಬೇಕಾಗತ್ತೆ. ಹಾಗಾಗಿ ಪ್ರತಿ ಸೂರ್ಯ ಅಸ್ತವಾದ ಮೇಲೆ, ಸೂರ್ಯಾಸ್ತ ನಂತರ ಅಥವಾ ಸಾಯಂಕಾಲದ ವೇಳೆಯಲ್ಲಿ ಎಲ್ಲ ಹುಳುಗಳು ಗೂಡಿಗೆ ಮರಳಿದ ನಂತರ ಆ ಒಂದು ಪೆಟ್ಟಿಗೆಗಳನ್ನು ನಾವು ಸ್ಥಳಾಂತರ ಮಾಡಬೇಕಾಗತ್ತೆ. ಆ ಸ್ಥಳಾಂತರ ಮಾಡುವ ಸನ್ನಿವೇಶದಲ್ಲಿ ನಾವೇನಾದರೂ ಬಹು ದೂರಕ್ಕೆ ಸ್ಥಳಾಂತರ ಮಾಡಬೇಕಾದ್ರೆ ಮೊದಲಿಗೆ ನಾವು ಆ ಯಥೇಚ್ಛವಾಗಿ ಒಂದು ದಿವಸ ಪೂರ್ವವಾಗಿ ನಾವು ಅವುಗಳನ್ನು ತಯಾರಿ ಮಾಡಬೇಕಾಗತ್ತೆ. ಯಥೇಚ್ಛವಾಗಿ ಅವುಗಳಿಗೆ ಒಂದು ಕೃತಕವಾದಂಥ ಆಹಾರ ಅಥವಾ ಸಕ್ಕರೆ ಪಾಕವನ್ನು ನೀಡಿರಬೇಕು. ಶುದ್ಧವಾದ ನೀರನ್ನು ಹತ್ತಿರದಲ್ಲೇ ಲಭ್ಯ ಆಗುವಂತೆ ಮಾಡಿರಬೇಕು. ಅದಾದ ನಂತರ ಮರುದಿನ ಸಾಯಂಕಾಲ ಎಲ್ಲ ಹುಳುಗಳು ಗೂಡಿಗೆ ಸೇರಿದ ಮೇಲೆ ಮುಖ್ಯ ದ್ವಾರವನ್ನು ನಾವು ಅದಕ್ಕೆ ಒಂದು ಅಡ್ಡಪಟ್ಟಿಯನ್ನು ಹಚ್ಚಿ ಹುಳುಗಳು ಹೊರಬರದಂತೆ ಮಾಡಬೇಕು. ಮತ್ತು ಯಾವುದೇ ಒಂದು ವಾಹನದ ಮೇಲೆ ಏರಿಸಬೇಕಾದ್ರೆ ಅದನ್ನು ಸಮಾನಾಂತರವಾಗಿ ಅದನ್ನು ಇಟ್ಕೊಳ್ಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಓರೆ ಕೋರೆ ಮಾಡಲಾರ್ದಂಗೆ, ಅಲುಗಾಡದಂತೆ ಅವುಗಳನ್ನು ಬಿಗಿಯಾಗಿ ಕಟ್ಟಿ ಹಗ್ಗದಿಂದ ಕಟ್ಟಿ ನಾವು ಆ ಒಂದು ಸಾಗಾಣಿಕೆಗೆ ಒಳಪಡಿಸಬೇಕು. ಮತ್ತು ನಿರಂತರವಾಗಿ ಸುಮಾರು 6-7 ಗಂಟೆಗಳ ಕಾಲ ಅವುಗಳನ್ನು ಚಲಿಸಿದ ಮೇಲೆ ಅಥವಾ ಸಾಗಾಣಿಕೆ ಮಾಡಿದ ಮೇಲೆ ಒಂದು ತಂಪು ಪ್ರದೇಶದಲ್ಲಿ ಆ ವಾಹನವನ್ನು ನಿಲ್ಲಿಸಿ ಅವುಗಳ ಮುಖ್ಯದ್ವಾರವನ್ನು ತೆಗೆದು ಅವುಗಳಿಗೆ ಗಾಳಿ ಆಡುವಂತೆ ನಾವು ಮಾಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಬೇಸಿಗೆಯಲ್ಲಿ ನಿರಂತರವಾಗಿ 7-8 ಗಂಟೆಗಳ ಕಾಲ ಅವುಗಳ ಪೆಟ್ಟಿಗೆಗಳನ್ನು ಸಾಗಾಣಿಕೆ ಮಾಡೋದು, ಒಳಗಡೆ ಶಾಖ ಜಾಸ್ತಿಯಾಗಿ ಹುಳುಗಳು ಸಾಯುವಂತಹ ಸನ್ನಿವೇಶ ಜಾಸ್ತಿ ಇರುತ್ತೆ. ಸಾಗಾಣಿಕೆ ಮಾಡಬೇಕಾದ್ರೆ ಹೆಚ್ಚಿಗೆ ವಾಹನ ಅಲುಗಾಡದಂತೆ ನಾವು ನೋಡ್ಕೊಳ್ಬೇಕಾದಂತಹ ಎಚ್ಚರಿಕೆ ಭಾಳ ಮುಖ್ಯ ಆಗಿರುತ್ತೆ. ಒಂದು ವೇಳೆ ಸಾಗಾಣಿಕೆ ಮಾಡಬೇಕಾದ್ರೆ ಸೂರ್ಯೋದಯ ಆಗಿಬಿಟ್ರೆ ನಾವು ಎಲ್ಲಿರ್ತೀವೋ ಅದೇ ಸ್ಥಳದಲ್ಲಿ ಆ ವಾಹನವನ್ನು ರಸ್ತೆಯ ಪಕ್ಕದಲ್ಲಿ ಬದಿಯಲ್ಲಿ ನಿಲ್ಲಿಸಿ, ನೆರಳಿಗೆ ನಿಲ್ಲಿಸಿ ಆ ಪೆಟ್ಟಿಗೆಗಳ ಮುಚ್ಚಳವನ್ನು ಅಥವಾ ರಂಧ್ರವನ್ನು ದ್ವಾರವನ್ನು ಮುಕ್ತಗೊಳಿಸಿ ಆ ಹುಳುಗಳ ಓಡಾಟವನ್ನು ಮುಕ್ತ ಮಾಡಬೇಕಾಗತ್ತೆ. ಮತ್ತೆ ಮರುದಿನ ಸಾಯಂಕಾಲದ ನಂತರವೇ ಪ್ರಯಾಣ ಮುಂದುವರಿಸಿ ಅವುಗಳನ್ನು ನಿಗದಿತ ಸ್ಥಾನಕ್ಕೆ ಸೇರಿಸಬೇಕಾಗತ್ತೆ. ಈ ಒಂದು ಎಚ್ಚರಿಕೆಯನ್ನು ಪಾಲಿಸಲೇಬೇಕು. ಹಾಗೆ ಮಾಡೋದರಿಂದ ನಾವು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಸ್ಥಳಾಂತರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಈ ಪೆಟ್ಟಿಗೆಗಳನ್ನು ಎಷ್ಟು ಅಂತರದಲ್ಲಿ ಪಕ್ಕಪಕ್ಕದಲ್ಲಿ ಇಡ್ಬೋದು, ಎಷ್ಟು ಪೆಟ್ಟಿಗೆಗಳನ್ನು ಬೇಕಾದರೂ ನಾವು ಪಕ್ಕದಲ್ಲೇ ಇಡ್ಬೋದು, ಆದರೆ ಒಂದರ ದ್ವಾರ ಮತ್ತೊಂದಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಇಟ್ಟಾಗ ಅವುಗಳ ಚಲನೆ ಮತ್ತು ಅವುಗಳ ಆಹಾರ ಹುಡುಕೊಂಡು ಹೋಗುವ ದಿಕ್ಕು ಸರಿ ಹೋಗುತ್ತೆ ಮತ್ತು ಹೆಚ್ಚು ಗೊಂದಲಕ್ಕೆ ಒಳಗಾಗದಂತೆ ಅವುಗಳ ಒಂದು ಗೂಡಿಗೆ ಮರಳಿ ವಾಪಸ್ ಬರಲಿಕ್ಕೆ ಸಹಕಾರಿಯಾಗುತ್ತೆ. ಹಾಗಾಗಿ ಅವುಗಳ ದ್ವಾರಗಳು ವಿರುದ್ಧ ದಿಕ್ಕಿನಲ್ಲಿ ಇರುವಂತೆ ನಾವು ಏಕಕಾಲಕ್ಕೆ 100+ ಪೆಟ್ಟಿಗೆಗಳನ್ನು ಇಟ್ಟರೂ ಸಹ ಯಾವುದೇ ಗೊಂದಲ ಇಲ್ಲದೆ ನಾವು ಪೆಟ್ಟಿಗೆಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಧನ್ಯವಾದಗಳು ರೈತ ಬಾಂಧವರೇ. ಇದುವರೆಗೂ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ರೈತರಿಗೆ ರೈತರ ಸಲಹೆಯನ್ನು ಕೇಳಿದಿರಿ. ಇದೀಗ ಕೆಲವು ಕೃಷಿ ಗೀತೆಗಳು. ಗುಣ ಬರುತ್ತೀಯ ಚಂದಿರನೆಡೆಗೆ, ಚಂದಿರನೆಡೆಗೆ ಬಂದಿರುವುದು ಬಾಳಿಗೆ ಸೊಗಸು, ರೆಡಿಯಾಗಿದೆ ನಮ್ಮ ಮನಸ್ಸು.